ಶಾಸ್ತ್ರಿ ಜನ್ಮದಿನ ಆಚರಣೆ, ಮಹನೀಯರ ಸೇವೆ ಆದರ್ಶ ಸ್ಮರಣೆ. ರಾಜ್ಯದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿಗೆ ಆದ್ಯತೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಡಹಬ್ಬ ದಸರಾ ಉದ್ಘಾಟನೆಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಿಗೆ ಸರ್ಕಾರದಿಂದ ಅಧಿಕೃತ ಆಹ್ವಾನ. ಮತ್ತು ನೂತನ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ತಾಂತ್ರಿಕ ಕೌಶಲ್ಯ ತರಬೇತಿಗೆ ಹೆಚ್ಚಿನ ಆದ್ಯತೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕಾರ್ಯಕ್ರಮದಲ್ಲಿ ಕೇಳುವಿರಿ ಕೃಷಿ ಕಳಸ. ಭಾರತ ಸರ್ಕಾರದ ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಂಧವರೇ, ಕೇಳುಗರೆ, ಕೃಷಿ ಕ್ಷೇತ್ರ ಬಹಳ ದೊಡ್ಡದು. ತತ್ವಜ್ಞಾನಿಗಳು ಹೇಳ್ತಾ ಇರ್ತಾರೆ, ಕೃಷಿ ವಿಜ್ಞಾನ ಎಲ್ಲಾ ವಿಜ್ಞಾನಗಳ ತಾಯಿ, ಕೃಷಿಯಿಂದಲೇ ಎಲ್ಲರ ಜೀವನ. ಹಾಗಂದ ಮಾತ್ರಕ್ಕೆ ಕೃಷಿಯೇ ಸರ್ವಶ್ರೇಷ್ಠ ಅನ್ನೋದಕ್ಕಿಂತ ಕೃಷಿಕರು, ಕೃಷಿ ಕಾರ್ಮಿಕರು ಇತರರ ಮೇಲೂ ಅವಲಂಬನೆ ಆಗಿದ್ದಾರೆ. ಪರಸ್ಪರ ಸಂಯೋಜನೆ ಇರಲೇಬೇಕು ಎಲ್ಲ ಕಸಬುಗಳಲ್ಲೂ. ಆದರೂ ಎಲ್ಲ ಕಸಬುಗಳಿಗಿಂತ ಕೃಷಿಯೇ ದೊಡ್ಡದು, ಕೃಷಿಯೇ ಉತ್ತಮ ಅಂತ ಅನ್ಕೊಂಡು ಹಿಂದಿನವರು ಹೇಳ್ಕೊಂತ ಬಂದರು. ಕೃಷಿ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ಉದ್ಯೋಗ ಅಧಮ ಅಂತ ಅನ್ಕೊಂಡು ಹೇಳಿರೋದಿದೆ. ಕೇಳಿದ್ರೆ ಕೃಷಿ ಕ್ಷೇತ್ರದಲ್ಲಿ ಎಷ್ಟು ವಿಚಾರಗಳನ್ನು ತಿಳ್ಕೊಂಡ್ರೂ ಸಾಲದು. ಕೃಷಿ ವಿಚಾರಗಳ ಬಗ್ಗೆ ಲೇಖನಗಳು, ಪುಸ್ತಕಗಳು, ಗೀತೆಗಳು ಹಲವೆಡೆ ರಚನೆ ಆಗಿದ್ದಾವೆ, ನೀವೆಲ್ಲ ಆಲಿಸ್ತಾ ಇರಬಹುದು. ಇವತ್ತು ಮಡಿಕೇರಿ ತಾಲೂಕು ಚಂಬು ಗ್ರಾಮದ ಮಾಧವ ಚಂಬು ಮತ್ತು ರಕ್ಷಿತ್ ಅವರು ಹಾಡಿರುವ ಕೃಷಿ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಮೊದಲಿಗೆ ಕಾಳುಮೆಣಸು ಕುರಿತ ಹಾಡು. ಕಾಳುಮೆಣಸು ಮಲೆನಾಡಿನಲ್ಲಿ ಈಗ ಹಲವೆಡೆ ಜನಪ್ರಿಯವಾದ ಬೆಳೆಯಾಗಿದೆ. ಬೆಲೆ ಹೆಚ್ಚಾದಾಗ ಎಲ್ಲರ ಗಮನ ಸೆಳೆದ ಬೆಳೆ ಇದು. ಕಾಳುಮೆಣಸಿಗೆ ಕೊಳೆ ರೋಗ ಕಾಣಿಸಿಕೊಂಡ ಬಳಿಕ ಅನೇಕರು ತತ್ತರಿಸಿ ಹೋಗ್ಬಿಟ್ರು. ಟನ್ಗಟ್ಟಲೆ ಇಳುವರಿ ಬರುವ ತೋಟಗಳಲ್ಲಿ ಈಗ ಅಲ್ಪ ಇಳುವರಿ, ಆದರೂ ಬಿಡ್ತಾ ಇಲ್ಲ. ಕಾಳುಮೆಣಸು ನೆರಳನ್ನು ಬಿಸಿಲನ್ನು ಬಯಸುವ ಬೆಳೆ. ಮಲೆನಾಡಿನ ಕಾಳು ಮೆಣಸಿನ ಬಳ್ಳಿ ಮರವೇರಿ ನಿಂತಿದೆ, ಗರಿಗಳನ್ನು ಹೊರಡಿದೆ, ನವಿಲಂತೆ ಕುಣಿತಿದೆ.

ಹರಿನ ಮಹಾರಾಣಿನೇ ಋಷಿಕರ ಕಣ್ಮಣಿ ಮಲೆನಾಡಿನ ಮುಕುಟಮಣಿ ಕುಟುಂಬದ ಕಲ್ಯಾಣಿನಿ ಸಂಬರಿನ ಮಹಾರಾಣಿನಿ ಕೃಷಿಕರ ಕಣ್ಮಣಿ ಮಲೆನಾಡಿನ ಮುಕುಟಮಣಿ ಕುಟುಂಬದ ಕಲ್ಯಾಣಿನಿ ಅಪೇಕ್ಷೆಗಳು ದುಡಿಮೆಯ ಇಳುವರಿ ನಿರೀಕ್ಷೆಯು ಪರಿಶ್ರಮದ ಪರೀಕ್ಷೆಯ ಗೆಲುವಿನ ಕಾಸಿನ ಕಕ್ಷೆಯು ಅನಗಾಗ ಅಪೇಕ್ಷೆಗಳು ದುಡಿಮೆಯ ಇಳುವರಿ ನಿರೀಕ್ಷೆಯು ಪರಿಶ್ರಮದ ಪರೀಕ್ಷೆಯ ಗೆಲುವಿನ ಕಾಸಿನ ಕಕ್ಷೆಯು ಪರಗಸ್ಪರ್ಶಕ್ಕೆ ಜೇನೊಣವು ಪೈರು ತನುವ ತುಂಬಲು ಇಟ್ಟುಕೊಳ್ಳಿರಿ ಜಾನುವಾರನು ಕಾಪಾಡಿರಿ ಮರಗಳನು ಸಂಬರಿನ ಮಹಾರಾಣಿನಿ ಕೃಷಿಕರ ಕಣ್ಮಣಿ ಮಲೆನಾಡಿನ ಮುಕುಟಮಣಿ ಕುಟುಂಬದ ಕಲ್ಯಾಣಿನಿ ತಳಿಯನ್ನ ಆಯ್ದುಕೊಳ್ಳೀರಣ್ಣ ನೀವು ನೆಲ್ಯಾಣಿ ಜೇಂತಳಿಯನ್ನ ಆಯ್ದುಕೊಳ್ಳೀರಕ್ಕ ನೀವು ನೆಲ್ಯಾಣಿ ಜೇಂತಳಿಯನ್ನ ಆಯ್ದುಕೊಳ್ಳೀರಣ್ಣ ನೀವು ನೆಲ್ಯಾಣಿ ಜೇಂತಳಿಯನ್ನ ಆಯ್ದುಕೊಳ್ಳೀರಕ್ಕ ನೀವು ಕಳಕಳಿಯು ನಿಮಗೆ ಇರಲಿ ಇಳುವರಿ ಹೆಚ್ಚುವರಿ ಕಳಕಳಿಯು ನಿಮಗಿರಲಿ ಇಳುವರಿಯು ಹೆಚ್ಚಾಗಲಿ ಸಂಬರಿನ ಮಹಾರಾಣಿನಿ ಕೃಷಿಕರ ಕಣ್ಮಣಿ ಮಲೆನಾಡಿನ ಮುಕುಟಮಣಿ ಕುಟುಂಬದ ಕಲ್ಯಾಣಿನಿ ಹಣ್ಣು ವಿಭಿನ್ನ ಗಾತ್ರಾಕಾರದಿ ಭಿನ್ನವು ನಾಲ್ಕಾರು ತಿಂಗಳ ಕಾಂಚನ ಸುಧಾರಣೆಯನ್ನ ಕಾಣೆವು ತಳಿಗಳಲ್ಲಿ ಹಣ್ಣು ವಿಭಿನ್ನ

ಅಕ್ಟೋಬರ್ 3 ಅರೆಬಾಸಿ ಸಂಸ್ಕೃತಿ ಶಿಬಿರ. ಜೊಂಪೆನೆ ವಿವರ. ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ರಾಷ್ಟಪಿತ ಮಹಾತ್ಮ ಗಾಂಧಿ ಹಂಗೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭವನದಲ್ಲಿ ಇಂದು ರಾಷ್ಟಪಿತ ಮಹಾತ್ಮ ಗಾಂಧಿ ಹಂಗೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಿತ್ರಕ್ಕೆ ಹೂ ಹಾಕಿ ಗೌರವ ನಮನ ಸಲ್ಲಿಸಿದರು. ಕರ್ನಾಟಕ ಅರೆಬಾಸಿ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕುಶಾಲನಗರ ಗೌಡ ಸಮಾಜ ಇವರ ಕೂಡುಕೂಟಲ್ಲಿ ಅರೆಬಾಸಿ ಸಂಸ್ಕೃತಿ ಶಿಬಿರ ಅಕ್ಟೋಬರ್ 3 ಬೆಳಗ್ಗೆ 10 ಕುಶಾಲನಗರ ಗೌಡ ಸಮಾಜದಲ್ಲಿ ನಡೆದಿದೆ. ಅಕ್ಟೋಬರ್ 5 2 ಕುಶಾಲನಗರ ಗೌಡ ಸಮಾಜದಲ್ಲಿ ಸಮಾರೋಪ ಜಂಬರ ನಡೆದಿದೆ. ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗ ವತಿಯಿಂದ 67ನೇ ವನ್ಯಜೀವಿ ಸಪ್ತಾಹ ಆಚರಣೆ 2021 ಜಂಬರ ಅಕ್ಟೋಬರ್ 8 ಬೆಳಗ್ಗೆ 10 ಮಡಿಕೇರಿನ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಜಂಬಾರನ ಉದ್ಘಾಟಿಸುವೆ. ಕೊಡಗು ಅರಣ್ಯ ವೃತ್ತದ ವತಿಯಿಂದ ರಾಷ್ಟೀಯ ಹಸಿರು ಪಡೆ ಇಕೋ ಕ್ಲಬ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ಸಹಕಾರದಲ್ಲಿ 67ನೇ ವನ್ಯಜೀವಿ ಸಪ್ತಾಹದ ಪ್ರಯುಕ್ತ ಅಕ್ಟೋಬರ್ 4 ಬೆಳಗ್ಗೆ 7 ಮಡಿಕೇರಿ ಅರಣ್ಯ ಭವನದ ಹೊರಟು ಮಡಿಕೇರಿ ವೃಕ್ಷೋದ್ಯಾನದವರೆಗೆ ನಡಿಗೆ ಜಾಥಾ ನಡೆದಂತ ಮಡಿಕೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯಾಧಿಕಾರಿಯವರು ತಿಳಿಸಿದರು. ಕೃಷಿ ಇಲಾಖೆನ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಯೋಜನೆಯಡಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಒಂದು ಹುದ್ದೆ ಹಂಗೆ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಒಂದು ಹುದ್ದೆನ ಒಪ್ಪಂದದ ಆಧಾರದ ಮೇಲೆ 2021-22 ಸಾಲಿನ ಸೀಮಿತ ಸಮಯಕ್ಕೆ ಸೋಮರಪೇಟೆ ಹಂಗೆ ಸಾಂತಳ್ಳಿ ಹೋಬಳಿಗಳಿಗೆ ಸೇರಿದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಖಾಲಿ ಇರುವ ಕೆಲಸಕ್ಕಾಗಿ ಅರ್ಜಿ ಕರೆದಳು. ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಕೆಲಸಕ್ಕೆ ಎಂಎಸ್ಸಿ ಓದಿರಕ್ಕೂ ಹಂಗೆ ಕನಿಷ್ಠ 2 ವರ್ಷ ಕೃಷಿ ವಿಸ್ತರಣಾ ಮತ್ತು ಸಂಬಂಧಿತ ಚಟುವಟಿಕೆಯಲ್ಲಿ ಅನುಭವ ಹಂಗೆ ಎಂಎಸ್ ಆಫೀಸ್ ಗೊತ್ತಿರಕ್ಕೂ. ಅರ್ಹ ಅಭ್ಯರ್ಥಿಗ ಅಕ್ಟೋಬರ್ 13 ಕಚೇರಿ ಸಮಯದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇಲ್ಲಿಗೆ ಸಲ್ಲಿಸಕ. ಹೆಚ್ಚಿನ ವಿವರಕ್ಕೆ ಜಂಟಿ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಕ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಯುವ ಒಕ್ಕೂಟ ಸೋಮಾರ್ಪೇಟೆ ವಿರಾಜಪೇಟೆ ಮತ್ತು ಮಡಿಕೇರಿ ತಾಲೂಕು ಯುವ ಒಕ್ಕೂಟ ಹಂಗೆ ಬೇತು ನಾಪೊಕ್ಲು ಎಪಿಜಿ ಗೆಳೆಯರ ಬಳಗ ಇವರ ಸಹಯೋಗದಲ್ಲಿ 2021-22 ಸಾಲಿನ ಕೊಡಗು ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಜಂಬರ ಅಕ್ಟೋಬರ್ 25 ಮಡಿಕೇರಿ ತಾಲೂಕಿನ ನಾಪೊಕ್ಲು ಜೂನಿಯರ್ ಕಾಲೇಜಲ್ಲಿ ನಡೆದಿದೆ. ಜನಪದ ನೃತ್ಯ, ಜನಪದ ಗೀತೆ, ಏಕಾಂಕ ನಾಟಕ, ಶಾಸ್ತ್ರೀಯ ಗಾಯನ, ಗಿಟಾರ್ ಆಶುಭಾಷಣ ಕಾರ್ಯಕ್ರಮ ನಡೆದಿದೆ. ಜಂಬರಲ್ಲಿ ಸೇರವು 15-35 ವರ್ಷದೊಳಗಿನವಾಗಿರಕ್ಕು. ಮಹಾತ್ಮ ಗಾಂಧೀಜಿ ಅವರು ಶಾಂತಿ ಅಹಿಂಸೆಯನ್ನು ತಮ್ಮ ಜೀವನ ಇಡೀ ಪಾಲಿಸಿಕೊಂಡು ಬಂದವು. ಅವರ ಆದರ್ಶಗಳನ್ನ ಪ್ರತಿಯೊಬ್ಬರೂ ಅಳವಡಿಸಿಕೊಂಡುಗುತ್ತಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿನರಾಳಕರ್ ಅವರು ಹೇಳಿದರು. ಇವು ಮಡಿಕೇರಿ ಕೋರ್ಟ್ ಸಭಾಭವನದಲ್ಲಿ ಇಂದು ರಾಷ್ಟಪಿತ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟಿದ ದಿನದ ಜಂಬರ್ಲಿ ಮಾತಾಡಿದರು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ರಾಷ್ಟೀಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅಕ್ಟೋಬರ್ 2 ನವೆಂಬರ್ 4 ದೇಶದಾದ್ಯಂತ ಪ್ಯಾನ್ ಇಂಡಿಯಾ ಔಟ್ರೀಚ್ ಜಾಗೃತಿ ಜಂಬರ ಹಮ್ಮಿಕೊಂಡರ ಮುಖಾಂತರ ಸಾರ್ವಜನಿಕರಲ್ಲಿ ಕಾನೂನು ತಿಳುವಳಿಕೆ ಮೂಡಿಸುವೆತ ಜಿನರಾಳಕರ್ ಅವರು ಹೇಳಿದರು. ನಾಡಿನ ಜೀವನದಿ ಕಾವೇರಿ ನದಿ ಉಗಮಸ್ಥಾನ ತಾಲಕವಿರಲಿ ಅಕ್ಟೋಬರ್ 17 ಮಧ್ಯಾಹ್ನ 1:11 ತೀರ್ಥೋದ್ಭವ ಆದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಕಳೆದ ಸಲದಂಗೆ ಈ ಸಲನು ಕೆಲ ಕಟ್ಟುಪಾಡುಗಳನ್ನು ಪಾಲಿಸುವಲ್ಲಿ ಸರ್ಕಾರ ಒಟ್ಟಿಗೆ ಭಕ್ತಾದಿಗ ಕೈ ಜೋಡಿಸುವಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಕೇಳಿಕೊಂಡಳು. ಮಡಿಕೇರಿ ದಸರಾಕ್ಕೆ ಸಂಬಂಧಿಸಿದಂಗೆ ಮಾತಾಡಿದ ಸಚಿವರು ಅಕ್ಟೋಬರ್ 7 ಶುರು ಆಗುವ ಕರಗಲಿ ಪ್ರತಿ ಕರಗಲಿ 25 ಜನ ಸೇರಕ್ಕೆ ಈ ಸಲ ಮನೆ ಮನೆಗೆ ಹೋಗಿ ಪೂಜೆ ಮಾಡಿಕೆ ಅವಕಾಶ ಇದ್ದಿದ್ದರಲ್ಲಿ 10 ಜನ ಹೋಗುತ್ತ ಸಚಿವರು ಹೇಳಿದರು. ಜಿಲ್ಲೆಯಲ್ಲಿ ಇಂದು 36 ಹೊಸ ಕೋವಿಡ್-19 ಪ್ರಕರಣಕ್ಕೆ ದೃಢ ಆಗುಟ್ಟು 354 ಸಕ್ರಿಯ ಪ್ರಕರಣಕ್ಕೆ ಇದ್ದು ಕಳೆದ 24 ಸಮಯದಲ್ಲಿ ಯಾವುದೇ ಸತ್ತ ವರದಿ ಆತ್ಲೆ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 54 ಆಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 1.06 ಆಗುಟ್ಟುತ್ತ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ಲವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಈಗ ವಾಣಿಜ್ಯ ಜಾಹೀರಾತುಗಳು. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಸೆಪ್ಟೆಂಬರ್ 23 ನಿಧನರಾದ ಭಾಗಮಂಡಲ ತಾವೂರು ಗ್ರಾಮದ ಕುದುಕುಳಿ ದಿನೇಶ್ ಅವರ ಅತಿಥಿ ಕರ್ಮಾಂತರ ನಾಳೆ ಭಾನುವಾರ ಪೂರ್ವಾಹ್ನ 11 ತಾವೂರಿನಲ್ಲಿರುವ ಸ್ವಗೃಹದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಸಹಕರಿಸುವಂತೆ ಮೃತರ ಪತ್ನಿ, ಮಕ್ಕಳು ಮತ್ತು ಮನೆಯವರು ಕೇಳಿಕೊಂಡಿದ್ದಾರೆ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಕೊಳ್ಳಲು ಸಾಲ ಸೌಲಭ್ಯ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್ಗಳಿಗೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಫರ್ನಿಚರ್ ತಗೊಳಕ್ಕೆ ಈ ರೀತಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕಾದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟ್ಟಿ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸೆಪ್ಟೆಂಬರ್ 19ರಂದು ನಿಧನರಾದ ಭಾಗಮಂಡಲ ನಾಡು ತಾವೂರು ಗ್ರಾಮದ ಕೂಡಕಂಡಿ ಕುಟುಂಬದ ಪಟ್ಟೆದಾರ ಸೋಮಯ್ಯ ಅವರ ಅತಿಥಿ ಕರ್ಮಾಂತರ ಇದೇ 4ರಂದು ಸೋಮವಾರ ಪೂರ್ವಾಹ್ನ 11:00 ಸ್ವಗೃಹದಲ್ಲಿ ನಡೆಯಲಿದೆ. ಊರಿನವರು, ನೆರೆಕರೆಯವರು, ನೆಂಟರಿಷ್ಟರು ಸಹಕರಿಸುವಂತೆ ಮೃತರ ಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ಸ್ಕೈ ಗೋಲ್ಡ್ ನಿಂದ ವಿವಾಹ ಆಭರಣ ಖರೀದಿ ಮಾಡುವವರ ಪೈಕಿ ಆಯ್ದ 10 ದಂಪತಿಗಳಿಗೆ ದುಬೈಗೆ ಹನಿಮೂನ್ ಟ್ರಿಪ್ ಸಂಪೂರ್ಣ ಉಚಿತ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ವಿರಾಜಪೇಟೆ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಮಡಿಕೇರಿ ಹಾಗೂ ಗೋಣಿಕೊಪ್ಪ ಮುಳಿಯಾದಲ್ಲಿ ಸಿಲ್ವೇರಿಯಾ. ಅಪರಿಮಿತ ಆಯ್ಕೆ, ಅನನ್ಯ ಸಂಗ್ರಹದ ಬೆಳ್ಳಿ ಆಭರಣಗಳು ಮತ್ತು ಬೆಳ್ಳಿ ಪರಿಕರಗಳ ಗ್ರ್ಯಾಂಡ್ ಸೇಲ್ ಇದೇ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 2ರವರೆಗೆ. ಬನ್ನಿ, ಖರೀದಿಸಿ, ಅಪ್ ಟು 20% ಆಫ್ ನಿಮ್ಮದಾಗಿಸಿ. ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯೆಡೆಗೆ ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮನೆ, ಕಚೇರಿ, ವರ್ಕ್ಶಾಪ್ ಗಳಲ್ಲಿರುವ ವೇಸ್ಟೇಜ್ ವೈರ್ ಗಳನ್ನು ಕೆಜಿಗೆ 100 ರೂಪಾಯಿಯಂತೆ ಸ್ಥಳಕ್ಕೆ ಬಂದು ಖರೀದಿಸಲಾಗುವುದು. ಅನುಪಯುಕ್ತ ವಾಹನಗಳನ್ನು ಕೂಡ ಖರೀದಿಸಲಾಗುವುದು. ಸಂಪರ್ಕಿಸಿ ವಿಕೆ ರಘು, ವಿರಾಜಪೇಟೆ. ಮೊಬೈಲ್ 9448705965. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಗೋಣಿಗೊಪ್ಪ. ಇಂಡಿಯಾಸ್ ಸೇಫೆಸ್ಟ್ ವೆಹಿಕಲ್. ವಿವರಗಳಿಗೆ ಕಾಲ್ ಮಾಡಿ ಅಯ್ಯಪ್ಪ 9611300888. ವಾಣಿಜ್ಯ ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಕೆ ಬಾಡಕ ಚೂರಿಕಾಡು ಗ್ರಾಮ ಕಾರಳನ ನೆಲ್ಲಿರ ಪೌತಿ ಮುದ್ದಪ್ಪ ಎಂಗಡಪೊಣ್ಣು ಕಾಳಮ್ಮಾಯಿಂಗ ಇಂದು ಮರಣಪಟ್ಟಿತು. 56 ಬೈತರ ನೆಲ್ಲಿರ ಕಾಳಮ್ಮಾಯಿಂಗಡ ತಾಮನೆ ಕಳ್ಳಂಗಡ ಇಂಗಡ ಆಖಿರಿ ಕಾರ್ಯ ನಾಳೆ ಫಲಕ 11:00 ಒಳಲು ಅಂಡ ಸ್ವಂತ ಮನೇಲಿ ನಡಪ. ಕೆದಮಳ್ಳೂರು ಗಾರಕಾಳನ ಮಾಳೆಟ್ಟಿರ ಜಗದೀಶ್ ರವಿ ಅಯ್ಯಂಗ ಇಂದು ಮಜ್ಜಣ ಪ್ರಾಣಪಟ್ಟಿತು. 62 ಬೈತರ ಮಾಳೆಟ್ಟಿರ ಜಗದೀಶ್ ರವಿ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಕೆದಮಳ್ಳೂರು ಗ್ರಾಮತರ ಸ್ವಂತ ಮನೇಲಿ ನಡಪ. ಕಾಟಕೇರಿ ಗ್ರಾಮತರ ಮಾಜಿ ಪಟ್ಟಾಳಕಾರ ಚಿಮಂಡ ಪೌತಿ ಕಾರ್ಯಪ್ಪ ಇಂಗಡ ಪೊಣ್ಣು ನೀಲವ್ವ ಅಯ್ಯಂಗ ಇಂದು ಪಲಾಕ ಮರಣಪಟ್ಟಿತು. 90 ಬೈತರ ಚಿಮಂಡ ನೀಲವ್ವ ಅಯ್ಯಂಗಡ ತಾಮನೆ ತೊತ್ತಿಯಂಡ ಇಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 11:00 ನಡಪ. ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ದೇವಗುಂಡಿ ಪೌತಿ ವೆಂಕಟರಮಣ ಅವರ ಪತ್ನಿ ಪಾರ್ವತಿ ಇವರು ಇಂದು ನಿಧನರಾದರು. 73 ವರ್ಷ ಪ್ರಾಯದ ದೇವಗುಂಡಿ ಪಾರ್ವತಿ ಇವರ ತವರು ಮನೆ ಬೊಳ್ಳನ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:00 ಮೃತರ ಸ್ವಗೃಹ ತಣ್ಣಿಮಾನೆಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೋಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿ ಮೇಡಮ್ ಮಮತಾ ಜನಾ.